ಶ್ರೀ ಅದ್ವೈತ ಆಶ್ರಮ ವಿಜಯಪುರ ಇವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮ ನಡೆಯುವ ಸ್ಥಳ ವನಿತಾ ಉತ್ಕರ್ಷ ಸಂಸ್ಥೆ ಆವರಣ, ದರ್ಬಾರ್ ಹೈಸ್ಕೂಲ್ ಪಕ್ಕದಲ್ಲಿ, ಸ್ಟೇಷನ್ ರಸ್ತೆ, ವಿಜಯಪುರ. ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಮತ್ತೆ? ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ. 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ. ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ? ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ. ಸರ್, 2 ಲಕ್ಷ ಏನಾಯ್ತಪ್ಪ? ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ. ಅರೆ, ಕಟ್ ಮಾಡಿದ್ರು. ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್. ಫ್ರಾಡ್? ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. निशुल्क कानूनी सहायता टेली लॉ के ऐप, वेबसाइट www.tele-law.in या टोल फ्री नंबर 14454 से प्राप्त की जा सकती है. री, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದು ಒಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. पापा पापा, मैंने अभी एक आदमी को देखा, उसका पैर हाथी जैसा बड़ा था. अरे बेटा, उसे हाथी पाँव की बीमारी हो गई है जो मच्छर के काटने से होती है. फिर तो पापा, ये मुझे और आपको भी हो सकती है. अरे नहीं बेटा, डरो मत, ये हमें नहीं होगी, क्योंकि हम सब हर साल इसे बचाव की दवा लेते हैं. तो फिर सभी लोग इसे क्यों नहीं लेते पापा? बच्चा सही बोल रहा है, आप भी डरिए हाथी पाँव और हाइड्रोसिल से. याद रहे, NDA कार्यक्रम 10 फरवरी से शुरू होकर 2 सप्ताह तक चलेगा. दवा जरूर खाएं. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸಿಕೊಳ್ಳಿ. ಯಾರಾದ್ರೂ ಪೊಲೀಸ್ ಅಧಿಕಾರಿಯಂತೆ ಕರೆ ಮಾಡಿ ನಿಮ್ಮ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಅರೆಸ್ಟ್ ನಿಂದ ಬಚಾವಾಗುತ್ತಿದ್ರೆ ಹಣ ಕಳುಹಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಎ, ಮೂರ್ಖರಾಗ್ತೀರಿ. ಬಿ, ಆಘಾತಕ್ಕೊಳಗಾಗ್ತೀರಿ. ಸಿ, ಅಸಲಿ ಪೊಲೀಸರು ಯಾವತ್ತೂ ಕಾಲ್ ನಲ್ಲಿ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಶಾಬಾಸ್. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಣ್ಣಿನ ಮಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿಯಲ್ಲಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಕಿ ಗ್ರಾಮದ ಯುವ ಕೃಷಿಕರಾದ ಗೊಲ್ಲಾಳಪ್ಪ ಗಂಗಪ್ಪ ಜೋಗೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರಿ, ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಕಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ರೈತರಿದ್ದಾರೆ, ಅವರು ಗೊಲ್ಲಾಳಪ್ಪ ಗಂಗಪ್ಪ ಜೋಗೂರ್ ಅಂತೇಳಿ. ಇವರು ಸಾವಯವ ಕೃಷಿಯ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡಂಥವರು. ಇವರು ಲಿಂಬೆ, ಈರುಳ್ಳಿ, ಗೋಧಿ, ಮೆಕ್ಕೆಜೋಳ ಮತ್ತು ಕಬ್ಬನ್ನು ಬೆಳೆದ ಯಶಸ್ಸನ್ನು ಕಂಡಂಥವರು. ಅವರನ್ನು ಇವತ್ತು ಮಾತಾಡಿಸಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ ಗೊಲ್ಲಾಳಪ್ಪ ಗಂಗಪ್ಪ ಜೋಗುರ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗೊಲ್ಲಾಳಪ್ಪ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ? ನನ್ನ ಶಿಕ್ಷಣ ಬಿ ಎ ಮುಗಿದಿದೆ ಸರ್. ಬಿ ಎ ಪದವೀಧರರಾಗಿ ನೌಕರಿ ಕಡೆ ಒಲವನ್ನು ತೋರಿಸದೆ ಈ ಕೃಷಿಗೆ ಯಾಕೆ ಬಂದ್ರಿ? ಸರ್, ನಾವು ಪಿ ಯು ಸಿ ಇದ್ದಾಗಿಂದ ನಾವು ಹೊಲಕ್ಕೆ ಹೋಗೋದು ಬರೋದು ಮಾಡ್ಕೋತಿದ್ದೆ. ಅವಾಗ ನಮ್ಮ ತಂದೆಯವರಿಗೆ ಸ್ವಲ್ಪ ಆರಾಮ್ ತಪ್ಪಿದ ಕೂಡಲೇ ನಾವು ಶಿಕ್ಷಣ ಕಡೆ ಜಾಸ್ತಿ ಒತ್ತು ಕೊಡಲಾರ್ದೆ ಕೃಷಿ ಕಡೆ ಒತ್ತು ಕೊಟ್ಟಿಸಿಂದ ನಾವು ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ ಸರ್. ಈ ಕೃಷಿಯನ್ನು ತಮ್ಮ ವೃತ್ತಿ ಜೀವನವನ್ನಾಗಿ ಆರಂಭ ಮಾಡಿದ್ರಿ ಅಂತ ತಾವು ಹೇಳ್ತಾ ಇದ್ರಿ? ಹೌದು ಹೌದು ಸರ್, ಹೌದು. ತಾವು ಈ ಕೃಷಿ ಕಡೆ ಬರೋಣ, ಫಸ್ಟಿಗೆ ಸಾವಯವ ಒತ್ತು ಕೊಟ್ಟರೆ ಅಥವಾ ರಾಸಾಯನಿಕದಲ್ಲಿ ಮಾಡ್ತಾ ಇದ್ರಿ? ಸರ್, ನಮ್ಮ ತಂದೆಯವರು ನಮ್ಮ ಮುತ್ತೆಯವರು ಸಾವಯವ ಮಾಡ್ತಿದ್ರಿ ಅವರು. ಅಂದ್ರೆ ನಿಮ್ಮದು ಮೊದಲಿನಿಂದಲೂ ಸಾವಯವ ಪದ್ಧತಿ ಒಳಗೆ ಕೃಷಿಯನ್ನು ಮಾಡ್ತಾ ಇದ್ರಿ, ಈಗ ಕೂಡ ತಾವು ಅದನ್ನ ಮುಂದುವರಿಸಿಕೊಂಡು ಸಾವಯವದ ಜೊತೆಗೆ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್. ಮೊದಲು ಏನಾಗ್ತಿತ್ತಂದ್ರೆ ಸರ್, ಅವಾಗ ನಮ್ಮ ಮನೆಯಲ್ಲಿ ಒಂದು ಎರಡು ಜೋಡಿ ಎತ್ತುಗಳು ಮತ್ತು ಒಂದು ನಾಲ್ಕು ಎಮ್ಮಿಗಳು ಒಂದೆರಡು ಆಕಳುಗಳು ಮತ್ತು ಅವಾಗ ಆಳುಗಳು ಜಾಸ್ತಿ ಇರ್ತಿದ್ವು. ಹೀಗಾಗಿ ಅವರೆಲ್ಲ ಮಾಡ್ಕೋತ ಬರ್ತಿದ್ರು. ನಾವು ನೋಡ್ಕೋತ ನೋಡ್ಕೋತ ಕೆಲವೊಂದು ಕಲ್ಕೋತ ಬಂದೆವು. ಹೀಗಾಗಿ ನಮಗೆ ಆಳುಗಳ ಸಮಸ್ಯೆ ಈಗಿಂದ ಜಾಸ್ತಿ ಆಗಾನ. ಅವಾಗ ನಾವು ಎತ್ತುಗಳು ತೆಗೆದು ಈಗ ಬರೀ ದನಗಳು ಇಟ್ಕೊಂಡೆವು ಸರ್. ಒಂದು ಮೂರು ಎಮ್ಮಿಗಳು ಒಂದೆರಡು ಆಕಳುಗಳು ಈ ಥರ ಇಟ್ಕೊಂಡು ಕಿಸಿಂದ ಸಾವಯವ ಕಡೆ ಜಾಸ್ತಿ ಒತ್ತು ಕಟ್ಟಿಸಿಂದ ಸಾವಯವ ಮಾಡ್ಕೋತ ಬಂದೇವು ಸರ್. ತಾವು ಸಾವಯವದ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತೀರಿ ಅಂತ ತಮ್ಮ ಮಾತುಗಳಿಂದ ನಮ್ಗೆ ಅರ್ಥ ಆಗತ್ತೈತಿ. ಈಗ ನೀವು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಲ್ಲ, ಈ ಹೈನುಗಾರಿಕೆಯನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಹೈನುಗಾರಿಕೆ ಅಂದರೆ ಸರ್, ಈಗ ಎಮ್ಮಿಗಳದವ ಸರ್, ಎಮ್ಮಿಗಳಿಗೆ ನಾವು ಕಟ್ಟಲಿಕ್ಕೆ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿವಿ ಸರ್. ಶೆಡ್ನಲ್ಲಿ ದನಗಳು ಕಟ್ತೀವಿ ಮತ್ತು ಅವಕ್ಕೆ ಮೇವಿನ ನಿರ್ವಹಣೆ ಸರ್. ಮೇವು ನಾವೊಂದು ನಾಲ್ಕು ಕುಂಟೆ ಮೇವು ಮಾಡ್ಕೊಂಡಿವಿ ಸರ್. ಈಗ ನಾವು ಹೊಲದಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಮೇವು ಹಚ್ಕೊಂಡಿವಿ ಸರ್. ಎಲ್ಲರೂ ವ್ಯವಸ್ಥಿತವಾಗಿ ಮಾಡ್ಕೊಂಡು ಕಿಸಿಂದ ಇದು ಮಾಡ್ತೀವಿ ಸರ್. ಅಂದರೆ ತಾವು ಈ ಹಾಲಿನ ಉತ್ಪನ್ನದಿಂದ ಆದಾಯವನ್ನು ಪಡಿತಾ ಇದ್ದೀರಿ? ಹೌದು ಸರ್, ಹಾಲು ಹಾಕ್ತೀವಿ ಸರ್. ಡೈಲಿ ಹಾಲು ಹಾಕೋದು ಮತ್ತು ನಮಗೆ ಎಷ್ಟು ಬೇಕು ಮನೆಗೆ ಇಟ್ಕೋತೀವಿ ಸರ್. ಮೊದಲು ನಾವು ಗಟ್ಟಿಮುಟ್ಟಾಗಬೇಕು ಸರ್. ಮನೆಯಲ್ಲಿ ಮಕ್ಕಳು ನಾವು ಎಲ್ಲರೂ ಹೈನದಿಂದ ಇರ್ಬೇಕು ಸರ್. ಯಾವುದೇ ಆಗಲಿ ನಾವು ಹೊರಗಿಂದ ಪದಾರ್ಥಗಳು ತಿನ್ನೋದ್ರಿಂದ ಅತಿ ನಮ್ಮ ಆರೋಗ್ಯ ಸರಿ ಉಳಿಯೋದಿಲ್ಲ ಈಗಿನ ಕಾಲದಲ್ಲಿ. ಯಾಕಂದ್ರೆ ನಾವು ಎಷ್ಟು ಜೋಳದ ರೊಟ್ಟಿ ಮೊಸರು ಹಾಲು ಈ ರೀತಿ ಎಲ್ಲ ರೀತಿ ಆಹಾರ ಇದು ಮಾಡ್ಕೊಳ್ಳೋ ಸಂಬಂಧ ಹೈನುಗಾರಿಕೆ ಮಾಡ್ತೀವಿ ಸರ್. ಅದೇ ರೀತಿ ಈಗ ಸಾವಯವ ಕೃಷಿಗೂ ಈ ಹೈನುಗಾರಿಕೆ ತುಂಬ ಸಹಾಯವಾಗ್ತಾ ಇದೆ ಅಂತ ಹೇಳ್ಬೋದಲ್ಲ? ಹೌದು ಸರ್, ಸಾವಯವ ಕೃಷಿಗೆ ಮತ್ತು ಹೈನುಗಾರಿಕೆ ಎರಡೂ ಒಂದು ಅವಿನಾಭಾವ ಸಂಬಂಧ ಸರ್. ಎರಡು ಕಣ್ಣುಗಳು ಇದ್ದಂಗೆ ಸರ್. ರೈತರಿಗೆ ಹೈನುಗಾರಿಕೆ ಮತ್ತು ಸಾವಯವ ಇವು ಎರಡೂ ಇದ್ರೆ ರೈತ ಯಾವಾಗಿದ್ರೂ ಮುಂದೆ ಬರ್ತಾನೆ ಸರ್. ರಾಸಾಯನಿಕ ನಾವು ಮಾಡ್ತೀವಿ ಸರ್. ರಾಸಾಯನಿಕ ಸ್ವಲ್ಪ ನಾವು 100%-75% 75%-ಕ್ಕಿಂತ ನಾವು 80% ಏನೈತಿ ಸಾವಯವ ಮಾಡ್ತೀವಿ, 20% ಏನೈತಿ ನಾವು ರಾಸಾಯನಿಕ ಮಾಡ್ತೀವಿ. ಅದೇ ರೀತಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಈ ಸಾವಯವ ಕೃಷಿಯನ್ನು ಯಾವ ರೀತಿ ತಾವು ಮಾಡ್ತಾ ಇದ್ದೀರಿ? ಸಾವಯವ ಕೃಷಿ ಅಂದರೆ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಮಾಡ್ಕೋತೀವಿ ಸರ್. ಮತ್ತು ಜೀವಾಮೃತ ಮಾಡ್ಕೋತೀವಿ. ಮತ್ತು ಬಡ್ಡಿಗೆ ಸ್ಪ್ರೇ ಮಾಡೋಕೆ ಒಂದು ಬೇರೆ ಸಾವಯವದಲ್ಲಿ ಎರಡು ನಮೂನಿ ಮಾಡ್ಕೋತೀವಿ ಸರ್. ಸ್ಪ್ರೇ ಮಾಡ್ಕೊಳಕ್ಕೆ ಏನೈತಿ ನಾವು ಮ್ಯಾಗ ಗಿಡಗಳು ಹೊಡಲಿಕ್ಕಾಗಲಿ ಮ್ಯಾಡಾಗಲಿ ಸಾವಯವ ಮಾಡ್ಕೋತೀವಿ. ಬಡ್ಡಿಗೆ ಬಿಡೋಕೆ ಏನೈತಿ ಸಾವಯವದಲ್ಲಿ ಕೆಲವೊಂದು ರಾಸಾಯನಿಕ ಕೂಡಿಸ್ಕೊಂಡು ಕಿಸಿಂದ ನಾವು ಇದು ಮಾಡ್ತೀವಿ ಸರ್. ಈ ಲಿಂಬೆಯಲ್ಲಿ ಸರ್. ಈಗ ಸಾವಯವದಲ್ಲಿ ಯಾವ್ದು ಮಾಡ್ತೀರಿ? ಸಾವಯವದಲ್ಲಿ ಜೀವಾಮೃತ ಸರ್. ಜೀವಾಮೃತವನ್ನು ನಾವು ಹೇಗೆ ತಯಾರು ಮಾಡ್ಕೋತೀವಿ ಅಂದರೆ, ನಾವು ಆಕಳು ಸೆಗಣಿ ತಗೋತೀವಿ ಸರ್. ಆಕಳು ಸೆಗಣಿ, ಆಕಳು ಗೋಮೂತ್ರ ಸರ್. ಮತ್ತು ಆಕಳು ಗೋಮೂತ್ರ, ಸೆಗಣಿ, ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಒಂದೇ ಬರೋದಿಲ್ಲ ಸರ್, ಯಾವುದಾದ್ರೂ ಆಗಲಿ. ದ್ವಿದಳ ಧಾನ್ಯ, ಹುರುಳಿ, ಕಡಲೆ, ಅಲಸಂದಿ, ಸೋಯಾಬೀನು, ಈ ರೀತಿ ದ್ವಿದಳ ಧಾನ್ಯಗಳು ತಗೋತೀವಿ ಸರ್. ಅವತ್ರ ಒಟ್ಟು ಬೀಸ್ ಕಿಸಿಂದ ಬೆಲ್ಲ ಮತ್ತು ಬದುವಿನ ಮಣ್ಣು ಇವತ್ತೂ ಎಲ್ಲ ನಾವು ತೊಗೊಂಡು ನೆನಾಕಿ ಅದನ್ನು 200 ಲೀಟ್ರ್ ಬ್ಯಾರಲ್ ತೊಗೊಂಡು ಕಿಸಿಂದ ಅವತ್ರನ್ನೆಲ್ಲ ಹಾಕಿಸಿಂದ ಅದನ್ನು ಡೈಲಿ ಅದು ಕೆಲವು ಕುದ್ದು ಕಿಸಿಂದ ಮ್ಯಾಗ ಬುರು ಬರ್ತದೆ ಸರ್. ಬುರು ಬರೋಣ ಏನಾಕೈತಿ, ನಾವು ಕೈಯಾಡಿಸ್ಲಿಲ್ಲಪ್ಪ ಅಂದ್ರೆ ಬುರು ಬರ್ತೀವಿ. ಯಾವತ್ತು ನಾವು ತಿರುಗ್ಕೋತಿದ್ದೀವಪ್ಪ ಅಂದ್ರೆ ಬುರು ಬರೋದಿಲ್ಲ ಸರ್. ಅದು ಈಗ ಅದು ಇಡಬೇಕಾದ್ರೆ ಸರ್ ನಮಗೆ ತೇವಾಂಶ ಇದು ಇರ್ಬೇಕು ಸರ್, ನೆರಳು ಇರಬೇಕು, ಶುದ್ಧವಾದ ಗಾಳಿ ಬರ್ತಿರ್ಬೇಕು. ಅಂದ್ರೆ ಬಿಸಿಲಿನ ವಾತಾವರಣ ಇರಬಾರ್ದು, ಅದರ ಜೊತೆಗೆ ತಂಪಿನ ವಾತಾವರಣದಲ್ಲಿ ನೆರಳಿನಲ್ಲಿ ಇಡಬೇಕಂತ. ಹೌದು ಸರ್, ತಂಪಿನಲ್ಲಿ ಇರ್ಬೇಕು ಸರ್, ನೆರಳು ಇರ್ಬೇಕು ಸರ್. ಮತ್ತೆ ಅದ್ರ ಮ್ಯಾಗ ಮುಚ್ಚಿರ್ಬೇಕು ಸರ್. ನಾವು ಅದ್ರ ಮ್ಯಾಗ ಮುಚ್ಚಾಕ ಸರ್ ನಾವು ಗೋಣಿ ಚೀಲ ಇದು ಬರ್ತಾವಲ್ರಿ ಸರ್ ತಟ್ಟು ಅವತ್ತಿನ ಹಾಕೋತೀವಿ ಸರ್. ಒಂದು 25 ದಿವಸ ಬಿಟ್ಟು ಕಿಸಿಂದ ನಾವು ಸ್ಪ್ರೇ ಮಾಡ್ತೀವಿ ಸರ್. ತುಂಬ ಸಂತೋಷ. ಅದೇ ರೀತಿ ಈಗ ನೀವು ಈಗ ಲಿಂಬೆಯಲ್ಲಿ ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ರಿ? ಲಿಂಬೆಯಲ್ಲಿ ನೀರಿನ ನಿರ್ವಹಣೆ ಅಂದ್ರೆ ಸರ್, ನಾವು ನೀರ ಕಾವಲಿ ಮುಖಾಂತರ ಬಿಡ್ತೇವೆ ಸರ್. ನಾವು ಡ್ರಿಪ್ ಮಾಡಂಗಿಲ್ಲ ರೀ. ಅಂದ್ರೆ ಕಾವಲಿ ಮುಖಾಂತರ ನೀರು ಬಿಡ್ತೀರಿ? ಅದನ್ನ ಈ ನಿಂಬೆಗ ಜೀವಾಮೃತನ ಬಳಸ್ತಿರ್ತಾವ? ಹೌದು ಸರ್, ನಿಂಬೆನ ಜೀವ. ಅದನ್ನ ಯಾವ ರೀತಿ ತಾವು ಲಿಂಬೆ ಗಿಡಗಳಿಗೆ ಸರಬರಾಜು ಮಾಡ್ತೀರಿ? ನಾವು ನೋಡ್ರಿ ಸರ್, ನೀರು ಬಿಡುವತ್ನಾಗ ಒಂದು 50 ಲೀಟರ್ ಕ್ಯಾನ್ ತಗೋತೇವೆ ಸರ್. ಅದಕ್ಕೊಂದು ನಳ ಕುಂಡಿಸೀವಿ ರೀ. ಅದಕ್ಕೆ ನಳ ಕುಂಡಿಸ್ಕಿಸಿಂದ ಅದ್ರೊಳಗೆ ನಾವು ಒಂದು ಕೊಡದಲ್ಲೇ ಕೊಡಲಿ ಹಾಕ್ತಿರಿ ಸರ್. ಅದೇ ಹಂಗೆ ಹಂಗೆ ನಾವು ನೀರು ಬಿಟ್ಕೋತ ಹೋಗ್ತೀವಿ, ಹಂಗೆ ಹಂಗೆ ಹಾಕ್ತೀವಿ ಸರ್. ಮತ್ತು ಒಂದು ಸಲ ನೀರು ಬಿಟ್ಟೆವು ಅಂದರೆ ಇನ್ನೊಂದು ನೀರಿಗೆ ಸರ್, ಇನ್ನೊಂದು ನೀರಿಗೆ ನಾವು ಒಂದು ಗಿಡಕ್ಕೆ ಒಂದು ಚಿರಿಗೆ ಮುಖಾಂತರ ಹಾಕ್ತೀವಿ ಸರ್. ಅಷ್ಟೇ ನಾವು ಒಂದು 6 ತಿಂಗಳಲ್ಲಿ 2 ಸಲ ಇಷ್ಟ ಮಾಡ್ತೀವಿ ಸರ್. ಅದು ಅಂದರೆ ನೀವು ಈ ಲಿಂಬೆಗಳಿಗೆ ಡ್ರಿಂಚಿಂಗ್ ಮಾಡ್ತೀರಿ? ಹಾಂ, ಡ್ರಿಂಚಿಂಗ್ ಮಾಡ್ತೀವಿ ಸರ್. ಈ ಲಿಂಬೆಗೆ ಕೆಲವೊಂದಿಷ್ಟು ರೋಗಗಳು ಬರ್ತಾವೆ ಯಾವಪ್ಪ ಅಂದರೆ, ಅವು ಶೀರ ರೋಗ ಇರ್ಬೋದು, ಕಾಯಿ ಕೊರಕ ಇರ್ಬೋದು, ಮತ್ತು ಜಿಗಿ ಬಿಡುವಂಥ ಒಂದು ಜಿಗಿ ರೋಗ ಅಂತ ಇರ್ತೈತಿ. ಅದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ ಸರ್? ಅದಕ್ಕೊಂದು ನಾವು ಕೆಲವೊಂದು ಔಷಧ ಹುಡ್ಕೋತೀವಿ ಸರ್. ಸ್ಟ್ರೆಪ್ಲೋಸೈಕ್ಲಿನ್ ಸರ್, ಮತ್ತು 19-32-32 ಸರ್. ಮತ್ತು ಹೂ ಬಿಡೋದಕ್ಕೆ ರಾಜನಂದಿನಿ ಹುಡ್ಕೋತೀವಿ ಸರ್. ಮತ್ತು ಇದ್ರ ಜೊತೆ ಸರ್ ನಮ್ಮದು ಸಾವಯವನ್ನು ಹುಡ್ಕೋತೀವಿ ಸರ್. ಹೀಗಾಗಿಸಿಂದ ರೋಗಗಳು ಕಡಿಮೆ ಇರ್ತಾವೆ ಸರ್. ಅಂದರೆ ಈ ರಾಸಾಯನಿಕದ ಜೊತೆಗೆ ತಾವು ಸಾವಯವ ಗಂಜಲವನ್ನು ಮಿಕ್ಸ್ ಮಾಡಿ ಹೊಡಿತೀರಿ? ತಾವು ಹೊಡಿತೇವೆ ಸರ್. ಇದರಿಂದ ಇಳುವರಿ ಚೆನ್ನಾಗಿ ಬರ್ತೈತಿ? ಇಳುವರಿ ಚೆನ್ನಾಗಿ ಬರ್ತದೆ ಸರ್. ನಾ ಇದರಲ್ಲಿ ಇಳುವರಿ ಯಶಸ್ವಿ ಕಂಡಿನ ಸರ್. ಈಗ ತಾವು ಲಿಂಬೆಯನ್ನು ಯಾವ ತಳಿಗಳನ್ನು ಬೆಳೆದಿರಿ? ನಿಂಬೆ ತಳಿ ಅಂತ ಏನು ಇದು ಇಲ್ಲ ಸರ್. ಇದರೊಳಗೆ ನಾವು ಜವಾರಿ ಅಂತ ಹೇಳಿ ಕಿಶನ್ ಇದು ಮಾಡ್ತೀವಿ ಸರ್. ತಳಿ ಬಗ್ಗೆ ಅಷ್ಟೊಂದು ನಾವು ಇದು ಕಂಡಿಲ್ಲ ಸರ್. ಇಲ್ಲ, ಇಳುವರಿ ಚೆನ್ನಾಗಿ ಬರ್ತದೆ. ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಈಗ ನೀವು ಲಿಂಬೆ ಗಿಡಗಳಿಗೆ ಎಷ್ಟೆಲ್ಲ ಉಪಚಾರಗಳನ್ನು ಮಾಡ್ತೀರಿ ಅಂತ ಹೇಳಿದ್ರಿ, ಆದರೆ ಮೊದಲು ನೀವು ಈ ಲಿಂಬೆ ಗಿಡಗಳನ್ನು ನೆಡುವಾಗ ಯಾವ ರೀತಿ ತಾವು ಈ ಭೂಮಿಯನ್ನು ರಚನೆ ಮಾಡ್ಕೊಂಡ್ರಿ, ಮತ್ತು ಅದರ ಅಂತರಗಳನ್ನು ಯಾವ ರೀತಿ ತಾವು ಸೃಷ್ಟಿ ಮಾಡ್ಕೊಂಡ್ರಿ ಸರ್? ನಾವು ನಿಂಬೆ ಹಚ್ಚಬೇಕಾದ್ರೆ ಸರ್ ಮೊದಲು ನಾವು ಹಚ್ಚೋಕ್ಕಿಂತ ಮೊದಲು ಒಂದು 2 ಪ್ಲಾಟ್ಗಳು ಹೋಗಿ ನೋಡ್ಕೊಂಬಂದೇವೆ ಸರ್. ನಿಂಬೆ ಬೆಳೆಯವ್ರ ಹತ್ರ ಹೋಗಿ ಕಿಶಿಂದ ಅವ್ರ ಬಗ್ಗೆ ಅವರು ಅನುಭವ ಕೇಳ್ಕೊಂಡೆ ಸರ್. ನಿಂಬೆ ನೀವು ಯಾವ ರೀತಿ ಮಾಡ್ತೀರಿ, ಯಾವ ಟೈಮ್ ಹಚ್ಚಬೇಕು ಕೇಳ್ಕೊಂಬಂದೆ ಸರ್. ಅವ್ರು ಹೇಳಿದರು ನಮಗೆ ಚಿಕ್ಕರುಗಿ ಅಂತಿದೆ ಸರ್, ಚಿಕ್ಕರುಗಿ, ತಾಂಬಾ, ಮತ್ತು ಇವ ಕೆಲವೊಂದು ಊರುಗಳು ಬರ್ತಾವೆ ಸರ್, ಅಲ್ಲಿ ಸಿಕ್ಕಾಪಟ್ಟಿ ಅಗಿಗಳು ತಯಾರು ಮಾಡ್ತಾರೆ ಸರ್. ನಾವು ಹೋಗಿಸಿಂದ ತಡವಲ್ಕ ಹೋಗಿಸಿಂದ ಅಗಿ ತೊಗೊಂಬಂದೆವು ಸರ್. ಅಲ್ಲಿಂದ ಅಗಿ ತೊಗೊಂಬಂದು ನಾವು 20 ಫುಟಿ ಒಂದು ಗಿಡಗಳು ಹಚ್ಚೀವಿ ಸರ್. 20 ಫುಟಿ ಒಂದು ಗಿಡಗಳು ಹಚ್ಚಿಸಿಂದ ಹಮ್ ಚೌಕ 20 ಫುಟ್ ಸರ್ ಹಚ್ಕೊಂಡು. ಅಂದರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ 20 ಫುಟ್ ಅಂತ? 20 ಫುಟ್ ಅಂತಾರೆ ಸರ್. ಈಗ ಗಿಡಗಳನ್ನ ಹಚ್ಚಿರಿ, ಅದನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ರಿ, ಅವುಗಳಿಗೆ ನೀರಿನ ವ್ಯವಸ್ಥೆ ಕಾವಲಿ ಮುಖಾಂತರ ಬಿಡ್ತೀನಿ ಅಂತ ಹೇಳಿದ್ರಿ. ಈ ಲಿಂಬೆಗಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರತೈತಿ ಅನ್ನ ಕಡಿಮೆ ಇರತೈತಿ, ಮತ್ತು ಈ ಬೇಸಿಗೆಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋತೀರಿ, ಮಳೆಗಾಲದಲ್ಲಿ ಇನ್ನೊಂದು ವ್ಯವಸ್ಥೆ ಮಾಡ್ಕೋತೀರಿ, ಅದನ್ನು ಯಾವ ಥರ ನೀವು ನಿರ್ವಹಣೆ ಮಾಡ್ತೀರಿ ಲಿಂಬೆಯಲ್ಲಿ? ಸರ್, ನಾವು ಬೇಸಿಗೆಯಲ್ಲಿ ಒಂದು ನಿರ್ವಹಣೆ ಮಳೆಗಾಲದಲ್ಲಿ ಆ ರೀತಿ ಮಾಡೋದಿಲ್ಲ ಸರ್. ಅವಕ್ಕೆ ನಾವು ಇನ್ನು ಮಳೆಗಾಲದಲ್ಲಿ ಅತಿ ತಂಪಾಗಬಾರ್ದು ಸರ್, ಅದಕ್ಕೆ ನೀರು ನಿಂದಿರಬಾರ್ದು ಸರ್. ಮತ್ತು ಈಗ ಕಿನಾಲ್ ಅಂತ ಬಂದಿದೆ ಸರ್, ಕಿನಾಲ್ ನೀರು ಗಿಡಗಳಿಗೆ ನಾವು ಬಿಡೋಂಗಿಲ್ಲ ಸರ್. ನಾವು ಯಾವತ್ತು ಬಾವಿ ಇದ್ರೂ ಬಾವಿ ನೀರು ಬಿಡೋದಿಲ್ಲ ಸರ್, ನಾವು ಬೋರಿನ ನೀರೇ ಬಿಡೋದು. ಯಾಕಂದ್ರೆ ಬೋರಿನ ನೀರು ಕಾವು ನೀರು ಸರ್, ಬಾವಿ ನೀರು ತಂಪು, ಅದಕ್ಕಿಂತ ತಂಪು ಕಿನಾಲ್ ನೀರು ಆಗ್ತದೆ ಸರ್. ಕಿನಾಲ್ ನೀರಿಗೆ ಈಗ ನಮ್ಮದು ಯಾವುದೇ ಗಿಡಗಳಾಗಲಿ ಉಳಿದಲ್ಲ, ಈಗ ಅವು ಕಿನಾಲ್ ನೀರು ಬಾಯಿ ನೀರು ಬಿಟ್ಟೆವಪ್ಪ ಅಂದ್ರೆ ಗಿಡಗಳು ಸಿಡಿ ಆಯಿತು, ಎಲೆ ಉದುರೋದು, ಗಿಡ ಒಣಗುತ್ತೆ ಸರ್. ಅಂದ್ರೆ ಮಳೆಗಾಲದಲ್ಲಿ ಅವುಗಳಿಗೆ ತಂಪು ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್, ತಂಪು ಜಾಸ್ತಿ ಆಗ್ತದೆ ಸರ್. ಅವಾಗ ಬೋರ್ವೆಲ್ ನೀರದು ಆ ಭೂಮಿಯ ಆಳದಲ್ಲಿ ಇರೋದ್ರಿಂದ ಅದು ಬೆಚ್ಚನೆ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಆ ಬಿಸಿನೀರನ್ನು ತಾವು ಈ ಗಿಡಗಳಿಗೆ ಹಾಸ್ತೀರಿ ಅಂತ ಹೇಳ್ತೀರಿ? ಹೌದು ಸರ್. ಅದೇ ರೀತಿ ಬೇಸಿಗೆಯಲ್ಲಿ ಯಾವ ರೀತಿ ಮಾಡ್ತೀರಿ? ಬೇಸಿಗೆಯಲ್ಲಿ ಸರ್ ನಾವು ಮೊದಲು 8 ದಿವಸಕ್ಕೊಮ್ಮೆ ನೀರು ಕೊಡ್ತೇವೆ ಸರ್. ನೀರಿಂದ ನೋಡ್ಕೊಂಡ್ಕಿಸಿದ ನೀರು ಸಫಿಷಿಯೆಂಟ್ ಆಗ್ತಿತ್ತಪ್ಪ ಅಂದರೆ ನಾವು 8 ದಿವಸಕ್ಕೊಮ್ಮೆ ಕೊಡ್ತೇವೆ ಸರ್. ಅವು 15 ದಿವಸ ಒಳಗಡೆ ನಾವು ಒಂದು ನೀರು ಕೊಡಬೇಕು ಸರ್. ಮತ್ತು 15 ದಿವಸಕ್ಕೊಮ್ಮೆ ಅಂದ್ರೂ ನಾವು ನೀರು ಬಿಡಲಿಲ್ಲಪ್ಪ ಅಂದರೆ ಗಿಡಗಳು ಭಾಳ ಇದು ಆಗ್ತದೆ ಸರ್. ಆದಷ್ಟು ನಾವು ನಿಂಬೆ ಗಿಡದ ಬಗ್ಗೆ ಭಾಳ ಹೆಚ್ಚು ಒಲವು ಕೊಡ್ತೇವೆ ಸರ್. ಮತ್ತು ನಾವು ಯಾವುದೇ ಬೆಳೆ ಮಾಡಬೇಕಾದ್ರೂ ನಮ್ಮ ನೀರಿನಿಂದ ಮುಂದಿನ ಒತ್ತಡ ನಮಗೆ ಕಡಿಮೆ ಆಗ್ಬೇಕಂತ ಹೇಳಕ್ಕಿಸಿಂದ ಜಾಸ್ತಿ ನಾವು ಇದನ್ನು ಮಾಡ್ತೀವಿ ಸರ್. ಅದಕ್ಕಿಂತ ಜಲ್ದಿ ನಮ್ಮ ಬೇಸಿಗೆ ಅನ್ನೋದ್ರೊಳಗೇ ನಮ್ಮ ಪೀಕ್ ಕಡಿಯಕ್ಕೆ ಆಗಬೇಕು, ನಮ್ಮ ನಿಂಬೆ ಗಿಡಕ್ಕೆ ನೀರು ಸಾಲಬೇಕು, ಆ ರೀತಿ ನಾವು ಬೆಳೆ ಮಾಡ್ತೀವಿ ಸರ್. ಈ ಲಿಂಬೆ ಗಿಡಕ್ಕೆ ಮತ್ತು ಯಾವ್ಯಾವ ತಾವು ಗೊಬ್ಬರಗಳನ್ನು ಕೊಡ್ತೀರಿ ಸರ್? ನಾವು ನಿಂಬೆ ಗಿಡಕ್ಕೆ ಅಗತಿ ಮಾಡ್ಕೋತೀವಿ ಸರ್. ಅಗತಿ ಮಾಡ್ಕೊಂಡ್ಕಿಸಿಂದ ನಾವು ತಿಪ್ಪೆ ಗೊಬ್ಬರ ಕೊಡ್ತೀವಿ ಸರ್. ಅದ್ರ ಜೊತೆ ನಾವು ಹಂದಿ ಗೊಬ್ಬರ ಕೊಡ್ತೀವಿ ಸರ್, ಕೋಳಿ ಗೊಬ್ಬರ ಕೊಡ್ತೀವಿ ಸರ್. ಹೀಗಾಕಿಸಿಂದ ಕೆಲವೊಂದು ಗೊಬ್ಬರಗಳು ನೀರು ಜಾಸ್ತಿ ಬೇಕು ಸರ್ ಅವಕ್ಕೆ. ಹೀಗಾಕಿಸಿಂದ ನೀರಿನ ಕೊರತೆ ಮಾಡೋದಿಲ್ಲ ಸರ್ ನಿಂಬೆ ಗಿಡಕ್ಕೆ. ಈಗ ನೀವು ಲಿಂಬೆ ಗಿಡಕ್ಕೆ ಈಗ ಕಾವಲಿ ಮುಖಾಂತರ ನೀರು ಬಿಡ್ತೀನಿ ಅಂತ ಹೇಳಿದ್ರೆ ಹರಿ ನೀರನ್ನು, ಅದೇ ಥರ ಈಗ ಡ್ರಿಪ್ ಮಾಡಿದ್ರೆ ಏನಾಗುತ್ತೆ, ಈ ಹರಿ ನೀರಿಗೆ ವ್ಯತ್ಯಾಸ ಆಗ್ಬೋದಲ್ಲ ಸರ್? ವ್ಯತ್ಯಾಸ ಅಂದರೆ ನೋಡಿರಿ ಸರ್, ಡ್ರಿಪ್ ಮಾಡಿದರೆ ನಿಂಬೆ ಗಿಡದ ಅವು ಕೆಲವೊಂದು ತಾಯಿ ಬೇರು ಮಕ್ಕಳ ಬೇರು ಅಂತ ಹೇಳ್ಕಿಸಿಂದ ನಾವು ಕುಲ್ಲ ಕವಲಿಯಿಂದ ಬಿಟ್ಟೆವಪ್ಪ ಮಡಿಗಳಿಗೆ ನೀರು ಬೇರ ದೂರ ಹೋಗಿರ್ತದೆ ಸರ್. ಡ್ರಿಪ್ ಏನ ಹನಿ ಹನಿ ಬಿದ್ದಕ್ಕಿಸಿಂದ ಅಲ್ಲೇ ಬೇರು ಬಿಟ್ಟು ಗಿಡ ಜಾಸ್ತಿ ಫಲ ಕೊಡೋದಿಲ್ಲ ಸರ್. ಹೀಗಾಗಿ ನಾವು ಹರಿ ನೀರು ಬಿಡ್ತೀವಿ, ಡ್ರಿಪ್ ಮುಖಾಂತರ ಬಿಟ್ಟಿದ್ದ ನೀರಂತರೂ ನಮ್ಮ ನಿಂಬೆ ಗಿಡಕ್ಕೆ ಸಕ್ಸಸ್ ಆಗೋದಿಲ್ಲ ಸರ್. ಅದೇ ರೀತಿ ತಾವು ಈರುಳ್ಳಿಯನ್ನು ಬೆಳೆದ್ರಿ ಅಂತ ಹೇಳಿದ್ರಿ, ಆ ಈರುಳ್ಳಿಯನ್ನು ಯಾವ ರೀತಿ ತಾವು ಬೆಳೆದ್ರಿ, ಯಾವ ರೀತಿ ಅದನ್ನು ಇಳುವರಿಯನ್ನು ಪಡ್ಕೊಂಡ್ರಿ ಸರ್? ನಾವು ವರ್ಷ ಈರುಳ್ಳಿ ಹಚ್ತೇವೆ ಸರ್. ಹಚ್ಚುವಾಗ ನಾವು ಫಸ್ಟಿಗೆ ನಾವು ನೇಗಿಲು ಹೊಡೆದು ಅದನ್ನು ಕಟ್ರು ಹೊಡೆದು ಎಲ್ಲ ಭೂಮಿಯನ್ನು ಸಿದ್ಧತೆ ಮಾಡ್ಕೋತೀವಿ ಸರ್. ಸಿದ್ಧತೆ ಮಾಡಿಕೊಂಡು ನಾವು ಮೊದಲು ಬೀಜ ಒಗಿತೀವಿ ಸರ್. ಬೀಜ ಒಗೋದಕ್ಕಿಸಿಂದ ನಾವು ಅಗಿ ಮಾಡ್ಕೋತೀವಿ. ಅವತ್ತಿನ ಅಗಿ ಕಿತ್ಕೊಂಡ್ಕಿಸಿಂದ ನಾವು ಮತ್ತೆ ಹೊಲ ಹರಿಗೆ ಎಲ್ಲ ಸಾಲ್ ಬಿಟ್ಟು ಮಡಿ ಮಾಡಿಕೊಂಡು ಆಮೇಲೆ ನಾವು ಅಗಿ ಹಚ್ಕೋತೀವಿ ಸರ್. ಈ ರೀತಿ ಮಾಡ್ಕೋತೀವಿ ಸರ್. ಈರುಳ್ಳಿಯಲ್ಲಿ ಯಾವ ತಳಿಯನ್ನು ತಾವು ಬೆಳೀತಾ ಇದ್ದೀರಿ ಸರ್? ಈರುಳ್ಳಿಯಲ್ಲಿ ಈಗ ನಾವು ನೋಡೋ ಹಾಗೆ ಸಿಕ್ಕಾಪಟ್ಟೆ ಮಾರ್ಕೆಟಿಗೆ ಅಂತೂ ಅವು ಏನು ಹೇಳಕ್ಕೆ ಇದು ಇಲ್ಲ ಸರ್. ಕೆಲವೊಂದು ತಳಿಗಳದ ಸರ್, ಜಿಂದಾಲ್ ಇದೆ ಸರ್, ಜಿಂದಾಲ್ ಪರ್ಫೆಕ್ಟು, ಜಿಂದಾಲ್ ಪುಸಂಗಿ, ಅಕ್ಷಯ ಗುಲಾಬಿ, ನಾಸಿಕ್, ಪುನಃ ಪುಸಂಗಿ, ಈ ರೀತಿ ಇದೆ ಸರ್. ನಾವು ಈ ಸಲ ಆಯ್ಕೆ ಮಾಡ್ಕೊಂಡಿದ್ದು ಜಿಂದಾಲ್ ಪರ್ಫೆಕ್ಟ್ ಸರ್. ಜಿಂದಾಲ್ ಪರ್ಫೆಕ್ಟಾಗಿ ತಯಾರು ಮಾಡಿಕೊಂಡು ಈಗ ಈರುಳ್ಳಿ ಮಾಡಿದ್ದೀನಿ ಸರ್. ಈಗ ಈರುಳ್ಳಿಯಲ್ಲಿ ಈಗ ಕಳೆ ನಿರ್ವಹಣೆಯನ್ನು ಮಾಡ್ತೀರಿ, ಅದನ್ನು ಯಾವ ರೀತಿ ಮಾಡ್ತಿರ್ತಾವೆ? ಕಳೆ ನಿರ್ವಹಣೆ ಸರ್, ನಾವು ಔಷಧ ಹೊಡ್ಕೋತೀವಿ ಸರ್. ಔಷಧ ಅಜಿಲ್ಲ ಮತ್ತು ಗಾಲಿಗನ ಸರ್. ಅಂದರೆ ಈ ಕಳೆ ನಿರ್ವಹಣೆಗೆ ತಾವು ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರಿಂದ ಈಗ ಭೂಮಿಯ ಸಾವಯವ ತತ್ವವನ್ನು ಕಳ್ಕೊತಂತೆ, ಅದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿದಂಗೆ ಆಕತಿಲ್ಲ ಅಂದ್ರೆ ಸರ್? ಈಗ ನಾವು ಕಳೆ ನಿರ್ವಹಣೆ ಮಾಡ್ಲಿಕ್ಕಂದ್ರೆ ಸರ್, ಈಗ ಆಳಿನ ಪಗಾರಗಳು ಭಾಳ ಜಾಸ್ತಿ ಇದೆ ಸರ್. ಈಗ 10 ಆಳಿ ಮಾಡುವಂಥದಾಗ ಒಂದು 1/2 ಲೀಟ್ರಲ್ಲಿ ಔಷಧ ಹೊಡ್ತೇವಪ್ಪ ಅಂದ್ರೆ ನಮ್ದು ಕಸ ಎಲ್ಲ ಒಣಗಿ ಹೋಗ್ತದೆ ಸರ್. ಅದು ಕರೆಕ್ಟ್. ಆದ್ರೆ ಏನು ಮಾಡ್ತೀರಿ ನೀವು, ಈ ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರಿಂದ ಆ ಔಷಧಿ ಈರುಳ್ಳಿ ಬೆಳೆಯಲ್ಲಿ ಸೇರ್ಕೊಂಡು ಅದನ್ನೇ ವಾಪಸ್ ನಾವು ತಿಂತೀವಿ. ಅದು ತಿನ್ನೋದ್ರಿಂದ ಏನಾಗುತ್ತೆ, ಭೂಮಿಯ ಫಲವತ್ತತೆನೂ ಹಾಳಾಗತ್ತೆ. ಈಗ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಹೌದು ಸರ್, ನಮಗೆ ಅನಿವಾರ್ಯ ಐತೆ ಸರ್. ಈಗ ಅಂದ್ರೆ ಅದನ್ನೇ ನಾವು ತಿನ್ನೋದ್ರಿಂದ ನಮಗೆ ರೋಗ ರುಜಿನಗಳು ಬರ್ತಾವಲ್ಲ, ಅದ್ರ ಸಂಬಂಧಾಗಿ ತಾವು ಅದನ್ನು ಕೂಡ ತಾವು ಸಾವಯವದಲ್ಲಿ ಅಂದ್ರೆ ಆಳುಗಳ ಮುಖಾಂತರ ಆಗಲಿ ಅಥವಾ ಸಾವಯವದಿಂದ ಇವು ಕಳೆ ನಿರ್ವಹಣೆ ಮಾಡ್ತಿರಲ್ಲ, ಇವಾಗ ಎಡೆ ಕುಂಟೆಗಳನ್ನು ಹೊಡೆದು ಅದರಿಂದ ನಿರ್ವಹಣೆ ಮಾಡ್ಬೋದಲ್ಲ? ಅದರಿಂದ ಮಾಡ್ಬೋದು ಸರ್. ನಾವು ಉಳ್ಳಾಗಡ್ಡಿ ಒಳಗೆ ತೆಗೆಸಬೇಕಾದ ಕಸನ ತೆಗೆಸ್ಬೇಕು ಸರ್, ಇಲ್ಲ ಅಂದ್ರೆ ನಾವು ಔಷಧ ಹೊಡಿಬೇಕು ಸರ್. ಇವು ಎರಡೇ ಸರ್. ಅದೇ ರೀತಿ ಈಗ ಈ ಈರುಳ್ಳಿಯಲ್ಲಿ ಕೊಳೆ ರೋಗ ಅಂತ ಬರ್ತೈತಿ, ಮತ್ತೆ ಎಲೆ ಮುದುಳಿಕೆ ಅಂದ್ರೆ ಸುರುಳಿ ರೋಗ ಅಂತ ಬರ್ತೈತಿ, ಅದನ್ನು ಯಾವ ಥರ ತಾವು ನಿರ್ವಹಣೆ ಮಾಡ್ತೀರಿ ಸರ್? ಒಂದು ಕೆಲವೊಂದು ಔಷಧ ಇದೆ ಸರ್, ಒಂದು ಔಷಧ ಸಿಂಪಡಣೆ ಮಾಡ್ಕೋ ಸರ್. ಈ ಈರುಳ್ಳಿಯಿಂದ ತಾವು ಹೆಚ್ಚಿನ ಆದಾಯನ ಪಡಿತಾ ಇದ್ದೀರಾ? ಹೌದು ಸರ್, ಈ ವರ್ಷ ನಾವು ಉಳ್ಳಾಗಡ್ಡಿ ಹಚ್ಚಿದ್ದೇವೆ ಸರ್. ಮತ್ತು ಹೋದ ವರ್ಷ ನಾವು ಉಳ್ಳಾಗಡ್ಡಿ ಹಚ್ಚಿ ಗಿಸಿಂದ ಉಳ್ಳಾಗಡ್ಡಿ ಆದಾಯನ ಪಡ್ಕೊಂಡೇವೆ ಸರ್. ಎಷ್ಟು ತಗೊಂಡ್ರಿ ಒಂದು ಎಕರೆಗೆ ಸರ್? ನಾವೊಂದು ಈಗ ಒಂದು 200 ಕ್ವಿಂಟಲ್ ಅಷ್ಟು ನಾವು ಉಳ್ಳಾಗಡ್ಡಿ ಬೆಳೆದ್ ಸರ್. ಎಷ್ಟು ಎಕರೆ ಇಲ್ರಿ ಅದು? ನಾವು 2 ಎಕರೆ ಇಲ್ಲ ಸರ್. 2 ಎಕರೆ ಇಲ್ರಿ? ಅಂದ್ರೆ ಒಂದು ಎಕರೆಗೆ ಒಂದು 100 ಕ್ವಿಂಟಲ್ ತನಕ ನಿಮ್ಗೆ ಇಳುವರಿ ಬಂತಂತ ಹೇಳಿ? ಹಾಂ ಬರ್ತದೆ ಸರ್. ತಾವು ಈ ಮಾರುಕಟ್ಟೆ ವ್ಯವಸ್ಥೆನ ಯಾವ ರೀತಿ ಮಾಡ್ಕೊಂಡಿರಿ ಈ ಈರುಳ್ಳಿಯಲ್ಲಿ? ಸರ್ ನಾವು ರೇಟ್ ನಾವು ಬೆಂಗಳೂರು ಮತ್ತು ದಾವಣಗೆರೆ ಇಲ್ಲಿ ರೇಟ್ ಕೇಳ್ಕೊಂಡು ಕಿಶನ್ ನಾವು ಹೋಗ್ತಾ ಇರ್ತೇವೆ ಸರ್. ಅಲ್ಲಿ ರೇಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ನಾವು ಅಲ್ಲಿ ಹೋಗ್ತೇವೆ ಸರ್. ಇಲ್ಲ ಅಂದರೆ ನಾವು ಇಲ್ಲೇ ಬರ್ತಾರೆ ಸರ್ ತುಂಬ್ಕೊಳ್ಳೋಕೆ. ನಾವು ಒಂದು ಇಲ್ಲಾರ್ಗಿ ಎತ್ತ ಹೇಳಕ್ಕೆ ಮಾಡಿರ್ತೇವೆ ಸರ್. ಇಲ್ಲಾರ್ಗಿ ಗಟ್ಟಲೆ ಅವ್ರು ನಾವು ಗುತ್ತಿಗೆ ಕೊಟ್ಬಿಡ್ತೇವೆ ಸರ್. 3 ಲಕ್ಷಕ್ಕೋ 4 ಲಕ್ಷಕ್ಕೋ ಒಂದು ಇಲ್ಲಾರ್ಗಿ ಕೊಡ್ತೇವೆ ಸರ್. ತುಂಬ ಸಂತೋಷ. ಅದೇ ರೀತಿ ತಾವು ಈ ಮೆಕ್ಕೆಜೋಳವನ್ನು ಬೆಳೆದಿರಿ, ಈ ಮೆಕ್ಕೆಜೋಳವನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ? ಸರ್ ನಾವು ಮೆಕ್ಕೆಜೋಳ ಬೆಳಿಬೇಕನ್ನೋ ಭೂಮಿಯನ್ನು ಮೊದಲು ನಾವು ನೀಗಲಿ ಹೊಡಿತೇವೆ ಸರ್. ನೀಗಲಿ ಹೊಡೆದ್ಕೂಲೆ ನಾವು ನೀಗಲಿ ಹೊಡೆದ್ರೆ ಮಳೆ ಆದ ನೀರು ಶೇಖರಣೆ ಮಾಡ್ಕೋತೇವೆ ಸರ್. ನೀಗಲಿ ಹೊಡೆದಕ್ಕಿಸಿಂದ ನಾವು ನೀರು ಶೇಖರಣೆ ಮಾಡ್ಕೊಳ್ಳುವಂಥದ್ದು ಭೂಮಿಯನ್ನು ಹದ ಮಾಡಿಕೊಂಡು ತಿಪ್ಪಿ ಗೊಬ್ಬರ ಹೋಗಿತ್ತೇವೆ ಸರ್. ನಾವು ತಿಪ್ಪಿ ಗೊಬ್ಬರ ಹೋಗೋದಕ್ಕಿಸಿಂದ ನಾವು ರೂಟ್ರ್ ಹೊಡಿತೀವಿ ಸರ್. ರೂಟ್ರ್ ಹೊಡೆದಕ್ಕಿಸಿಂದ ಸಾಲು ಬಿಟ್ಕೋತೀವಿ ಸರ್. ಸಾಲು ಬಿಟ್ಕೊಂಡ್ಕಿಸಿಂದ ಬೀಜದಿಂದ ಬೀಜಕ್ಕೆ 8 ಇಂಚ್ ಸರ್, ಮತ್ತು ಸಾಲಿನಿಂದ ಸಾಲಿಗೆ 1.5 ಫೂಟ್ ಅಂತರವನ್ನು ಇಟ್ಕೋತೀವಿ ಸರ್. ಅದೇ ರೀತಿ ಮೆಕ್ಕೆಜೋಳದೊಳಗೆ ಕಳೆ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತೀರಿ ಸರ್? ಮೆಕ್ಕೆಜೋಳದಲ್ಲಿ ನಾವು ಪಳ್ಗುಂಟು ಹೊಡಿತೇವೆ ಸರ್. ಒಮ್ಮೆ ಪಳ್ಗುಂಟು ಹೊಡ್ಕೋತೀವಿ ಸರ್. ಎರಡನೇ ಸಲ ಏನೈತಿ, ಬೋದೇರ್ಸೋಕ್ಕಿಂತ ಮೊದಲು ಆಳು ಹಚ್ಚಿ ಕಸ ತೆಗಿಸ್ತೇವೆ ಸರ್. ಕಸ ತೆಗಿಸ್ಕಿಸಿಂದ ಬೋದೇರ್ಸ್ಕೋತೇವೆ ಸರ್. ಬೋದೇರ್ಸ್ಕೊಂಡ್ಕಿಸಿಂದ ಅದರಿಂದ ನಾವು ಸಾಲಿಗೆ ನೀರು ಬಿಡ್ತೇವೆ ಸರ್. ಅದೇ ರೀತಿ ಮೆಕ್ಕೆಜೋಳದೊಳಗೆ ಈ ಪಾಲ್ಸನಿಕ ಹುಳುವಿನ ಕಾಟ, ಲದ್ದಿ ಹುಳುವಿನ ಕಾಟ ಅಂತ ಬರುತ್ತೆ, ಇದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ನಾವು ಈಗ ಹೇಳ್ಬೇಕಂದ್ರೆ ಸರ್, ನಾವು ಮೊದಲು ಯಾವುದೇ ರೀತಿ ಔಷಧ ಹೊಡಿತಿದ್ದಿಲ್ಲ ಸರ್. ಈಗ ಸೈನಿಕ ಹುಳ ಒಂದು ಭಾಳ ಕಾಡ್ತಾ ಇದೆ ಸರ್. ನಾವು ಬೀಜ ಹಾಕಿದ ಒಂದು 21 ದಿವಸಕ್ಕೆ ನಾವು ಎಣ್ಣೆ ಹೊಡಿಲೇಬೇಕು ಸರ್. ಅದು ಎಣ್ಣೆ ಹೊಡೆದ್ರೆ ನಮಗೆ ಗೊಂಜಾಳ ಬರ್ತೈತೆ. ಎಣ್ಣೆ ಹೊಡಲಿಲ್ಲಪ್ಪ ಅಂದ್ರೆ ನಾವು ಗೊಂಜಾಳ ಇನ್ಕಮ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಸರ್ ಈಗಿನ ಇದ್ರೊಳಗೆ ಸರ್. ಅದೇ ರೀತಿ ಈಗ ತಾವು ಈ ಮೆಕ್ಕೆಜೋಳದಲ್ಲಿ ಎಷ್ಟು ಇಳುವರಿಯನ್ನು ಪಡ್ಕೊಂಡಿರಿ ಒಂದು ಎಕರೆಗೆ ಸರ್? ನಾವು ಮೆಕ್ಕೆಜೋಳದಲ್ಲಿ ನಾವು 45 ಕ್ವಿಂಟಲ್ ತೊಗೊಂಡು ಸರ್ ಒಂದು ಎಕರೆಗೆ. ಒಂದು ಎಕರೆಗೆ ಸರ್. ತುಂಬ ಸಂತೋಷ. ಅದೇ ರೀತಿ ತಾವು ಕಬ್ಬನ್ನು ಕೂಡ ಬೆಳಿತೀರಿ, ಈ ಕಬ್ಬನ್ನು ಯಾವ ರೀತಿ ತಾವು ಈ ಭೂಮಿಯನ್ನು ಹದ ಮಾಡ್ಕೊಂಡು ಯಾವ ರೀತಿ ತಾವು ನಾಟಿ ಪದ್ಧತಿಯನ್ನು ಮಾಡ್ತಾ ಇದ್ದೀರಿ ಸರ್? ನಾವು ನೀಗಲಿ ಹೊಡ್ತೇವೆ ಸರ್. ನೀಗಲಿ ಹೊಡೆದು ಒಂದು 15 ದಿವಸ 20 ದಿವಸ ಬಿಡ್ತೇವೆ ಸರ್. ಭೂಮಿ ಸ್ವಲ್ಪ ಬಿಸಿಲು ತಿನ್ಬೇಕು ಸರ್. ಅದು ಬಿಸಿಲು ತಿಂದ ಕೂಡಲೇ ನಾವು ನೀಗಲಿ ಹೊಡೆದ ನೆಲವನ್ನು ಹಾಳಿ ಮತ್ತು ನಾವು ರೂಟ್ರ್ ಹೊಡಿತೇವೆ ಸರ್. ರೂಟ್ರ್ ಹೊಡೆದಕ್ಕಿಸಿಂದ ನಾವು 4 ಫೂಟಿಗೆ ಒಂದು ಸಾಲು ಬಿಡ್ತೇವೆ ಸರ್. 4 ಫೂಟಿಗೆ ಒಂದು ಸಾಲು ಬಿಟ್ಕಿಸಿಂದ ನಾವು ಕಬ್ಬು ಕಟ್ಕೊಂಡ್ಕಿಸಿಂದ ಬೋದ್ ಮೇಲೆ ಇಟ್ಕೋತೇವೆ ಸರ್. ಬೋದ್ ಮೇಲೆ ಇಟ್ಕೊಂಡು ನಾವು ನೀರಲ್ಲಿ ತುಳಿತೇವೆ ಸರ್. ಅದು ಅದೇ ರೀತಿ ಕಬ್ಬಿನ ಬೀಜಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋತೀರಿ ತಾವು? ಸರ್, ನಾವು 8 ತಿಂಗಳು ಒಳಗಡೆ ಬೀಜವನ್ನು ತಗೋತೀವಿ ಸರ್. ನಾವು ಅದು ಕಣ್ಣ ಚಲೋ ಇರ್ಬೇಕು ಸರ್, ಬಿರ್ಸಾಗಿರ್ಬಾರ್ದು ಕಣ್ಣ. ಯಾವುದೋ ಆಗಲಿ ನಾವು ಈಗ ಸೊಪ್ಪಿ ಸುಲಿವತ್ನಾಗ ಉದುರ್ತದೆ ಸರ್, ಅದು ಉದುರ್ಬಾರ್ದು ಸರ್. ಆ ರೀತಿ 8-9 ತಿಂಗಳ ಒಳಗಡೆ ಕಬ್ಬನ್ನು ತೊಗೋಬೇಕು ಸರ್. ನಾವು 8 ತಿಂಗಳು ಕಬ್ಬು ತೊಗೊಂಡು ಹಚ್ಕೊಂಡಿದ್ದೆ ಸರ್. ನಾನು ತಾವು ಕಬ್ಬಿನಲ್ಲಿ ಇಳುವರಿಯನ್ನು ಯಾವ ರೀತಿ ಪಡೆದಿರಿ? ಕಬ್ಬಿನಲ್ಲಿ ಇಳುವರಿ ಸರ್, ನಾನು ಫಸ್ಟಿಗೆ ಹಚ್ಚಿದಾಗ ನಾನು 1 ಎಕರೆಗಿಂತ 1.5 ಗುಂಟೆ ಕಡಿಮೆ ಇದೆ ಸರ್. ಅದು 38 ಗುಂಟೆ ಇದೆ ಸರ್ ಒಂದು ಪ್ಲಾಟು. ಅಲ್ಲಿ ನಾ 80 ಟನ್ ಕಬ್ಬು ತೊಗೊಂಡಿದ್ದೆ ಸರ್. ಈ ಕಬ್ಬಿನಲ್ಲಿ ಕೂಡ ತಾವು ಸಾವಯವ ಮಾಡಿದ್ರಿ? ಹಾಂ, ಕಬ್ಬಿನಲ್ಲಿ ಸಾವಯವ ಮಾಡೀನಿ ಸರ್. ತುಂಬ ಸಂತೋಷ ಗುಲಾಳಪ್ಪ ಅವರೇ. ಅದೇ ರೀತಿ ತಾವು ಯಾವ ಯಾವ ಬೆಳೆಗಳನ್ನು ಮತ್ತೆ ಬೆಳೀತಾ ಇರಿ ಇದ್ರ ಜೊತೆಗೆ? ಸರ್, ಇದ್ರ ಜೊತೆಗೆ ನಾನು ಶೇಂಗಾ ಬೆಳಿತೀನಿ ಸರ್, ಗೋಧಿ ಬೆಳಿತೀನಿ, ಜಮಿ ಬೆಳಿತೀನಿ, ಮತ್ತು ಮನೆಗೆ ತಕ್ಕಂತೆ ನಾವು ಕಾಯಿಪಲ್ಲೆ ಮಾಡ್ತೀನಿ ಸರ್. ಮತ್ತು ಬೆಳ್ಳುಳ್ಳಿ ಹಾಕೋತೀನಿ, ಗಜ್ಜರಿ. ಈ ರೀತಿ ನಾವು ಮಾರುಕಟ್ಟೆಗೆ ಹೋಗಿ ಮಾರ್ಕೊಳ್ಳೋದಾಗೋದಿಲ್ಲ ಸರ್. ನಮ್ಗೆ ಕಾಯಿಪಲ್ಲೆ ಮಾಡಿದೇವಂದ್ರೆ ನಾವು ಭಾಳ ಇಲ್ಲೇ ಕೆಲಸ ಜಾಸ್ತಿ ಆಗೋ ಸಂಬಂಧ ಇಲ್ಲಿ ಮಾರ್ಕೆಟ್ಗೆ ಅಡ್ಡಾಡೋದು ಆಗಲಾರ ಸಂಬಂಧ ನಾವು ಮನೆ ಪೂರ್ತಿ ಕಷ್ಟ ಮಾಡ್ಕೋತೇವೆ ಸರ್. ಅಂದರೆ ಇವೆಲ್ಲವುಗಳನ್ನು ಸಾವಯವದಲ್ಲಿ ಬೆಳೀತಾ ಇದ್ರಿ? ಹಾಂ, ಸಾವಯವದಲ್ಲಿ ಬೆಳೀತೇವೆ ಸರ್. ತುಂಬ ಸಂತೋಷ ಗುಲಾಳಪ್ಪ ಅವರೇ. ಅದೇ ರೀತಿ ಈಗ ಸಾವಯವ ಕೃಷಿ ಮಾಡಬೇಕನ್ನುವಂಥ ನಮ್ಮ ರೈತರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ? ಸರ್, ಸಾವಯವ ಮಾಡ್ಬೇಕನ್ನೋ ರೈತರಿಗೆ ನಾವು ಮೊದಲೇ ನೋಡ್ರಿ, ಹೈನುಗಾರಿಕೆ ಮಾಡ್ಬೇಕು ರೀ. ಹೈನುಗಾರಿಕೆ ಮಾಡಿದ ಕೂಡಲೇ ನಮ್ಮಲ್ಲಿ ದನಗಳು ಇದ್ದಪ್ಪ ಅಂದ್ರೆ ಕೊಟ್ಟಿ ಗೊಬ್ಬರ ತಯಾರಾಗುತ್ತೆ. ಕೊಟ್ಟಿ ಗೊಬ್ಬರ ಇತ್ತಪ್ಪ ಅಂದ್ರೆ ಹೊಲಕ್ಕೆ ನಾವು ಗೊಬ್ಬರ ಹಾಕ್ಬೋದು. ಮತ್ತು ನಾವು ಹೊರಗಿಂದ ನಾವು ರಾಸಾಯನಿಕ ಗೊಬ್ಬರಗಳನ್ನು ತಂದು ನಾವು ಹೊಲಕ್ಕೆ ಹಾಕೋದ್ರಿಂದ ನಾವು ಸಾವಯವ ಮಾಡೋದಾಗೋದಿಲ್ಲ. ನಮ್ಮಲ್ಲಿದ್ದ ತ್ಯಾಜ್ಯ ವಸ್ತುಗಳನ್ನು ನಾವೇ ತಯಾರಿಸಿ ಮಾಡ್ಕೊಂಡು ಕಿಸಿಂದ ನಾವು ಕೊಟ್ಟಿ ಗೊಬ್ಬರ ತಯಾರು ಮಾಡಿಕೊಂಡು ಜೀವಾಮೃತ ತಯಾರು ಮಾಡಿಕೊಂಡು ಈ ರೀತಿ ತಯಾರು ಮಾಡ್ಕೊಂಡು ಕಿಸಿಂದ ಎಲ್ಲರೂ ಸಾವಯವದಲ್ಲಿ ಸ್ವಲ್ಪ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಬೆಳಿಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್. ತಾವು ಸಾವಯವ ಕೃಷಿ ಬರ ತಮಗೆ ಪ್ರೇರಣೆ ಯಾರಂತ ಕೇಳ್ಬೋದಾ? ಸರ್, ನಾನು ಪ್ರೇರಣೆ ಅಂದರೆ ಸರ್, ನಾವು ಕೆಲವೊಂದು ಮ್ಯಾಗ್ಜಿನಲ್ಲಿ ಯೂಟ್ಯೂಬ್ದಲ್ಲಿ ನೋಡ್ತಾ ಇದ್ದೆ ಸರ್. ಮತ್ತು ನಮ್ಮದೇ ಆದಂಥ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಬೆಳೆದವರು ಇದ್ದಾರೆ ಸರ್. ಅವರು ಹೊಲಕ್ಕೆ ಹೋಗಿ ನಾನು ಮಾರ್ಗದರ್ಶನ ತೊಗೊಂಡು ಅವ್ರ ರೀತಿಯಾಗಿ ಬೆಳೀತಾ ಇದ್ದೀನಿ ಸರ್. ನಮ್ಮ ಕಲ್ಮೇಶ್ ಮಾಡಲ್ಗೆಯವರು ಸರ್, ಮತ್ತು ಸತೀಶ್ ಬಿರಾದವರು ಅಂತ ಹೇಳಿ ನಮಗೆ ಹೆಚ್ಚು ಪ್ರೇರಣೆ ಭಾಳ ಇದೆ ಸರ್. ಅವರಿಂದ ತಾವು ಪ್ರೇರಣೆ ಪಡೆದು ಸಾವಯವ ಕೃಷಿ ಕಡೆ ಒಲವನ್ನು ತೋರಿಸಿದ್ರಿ? ಹೌದು ಸರ್. ನಮ್ದು ಯಾವುದೇ ಯಾವಾಗ ಬೇಕಾದಾಗ ನಾವು ಫೋನ್ ಹಚ್ಚಿದ್ರೆ ಹಿಂಗೆ ಆಗಲಾಗದಿತ್ತಂದ್ರೆ ನಮಗೆ ಏನಾದರೂ ಉಪಚಾರ ಹೇಳ್ತಾರೆ ಸರ್ ಅವರು. ಈ ಸಾವಯವ ಕೃಷಿ ಅವರಿಂದ ಪ್ರೇರಣೆ ಪಡೆದಿನಿ ಅಂತ ಹೇಳಿದ್ರಿ. ಅದೇ ರೀತಿ ಈ ಕೃಷಿ ಮೇಳಕ್ಕೆ ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನಾದರೂ ತಾವು ಭೇಟಿ ಕೊಡ್ತೀರಿ? ಭೇಟಿ ಕೊಡ್ತೇವೆ ಸರ್. ನಾವು ಹೈನುಗಾರಿಕೆ ಇದರ ಸಂಬಂಧ ಧಾರವಾಡ ರಾಯಪುರಕ್ಕೆ ಹೋಗಿದ್ದೇವೆ ಸರ್. ಮತ್ತು ಕೃಷಿ ಮೇಳ ಇದ್ದಲ್ಲಿ ಧಾರವಾಡಕ್ಕೆ ಹೋಗಿದ್ದೇವೆ ಸರ್. ಮತ್ತು ಬಾಗಲಕೋಟೆಗೆ ಹೋಗಿದ್ದೇವೆ ಸರ್. ಹಿಟ್ನಳ್ಳಿ ಫಾರ್ಮ್, ಬಿಜಾಪುರ ಹಿಟ್ನಳ್ಳಿ ಫಾರ್ಮಿಗೆ ಹೋಗಿದ್ದೇವೆ ಸರ್. ಮತ್ತು ಮೊನ್ನೆ ಮತ್ತೆ ಐನಾಪುರದಲ್ಲಿ ಹೋಗಿದ್ದೆ ಸರ್. ಐನಾಪುರ ಗ್ರಾಮದಲ್ಲಿ ಹೈನುಗಾರಿಕೆ ಭಾಳ ಒತ್ತು ಕೊಟ್ಟರು ಸರ್. ಅಲ್ಲಿ ನಾವು ಕೆಲವೊಂದು ಡೇರೆಗಳು ನೋಡ್ಕೊಂಬಂದೇವೆ ಸರ್. ಅಲ್ಲಿ ಭಾಳ ನಾವು ಕೃಷಿ ಬಗ್ಗೆ ಅಂದ್ರೆ ಸರ್, ನಾವು ಯಾರೇ ನಮ್ಮ ಸ್ನೇಹಿತರಾಗಲಿ ಯಾರಾದರೂ ಎಲ್ಲರೂ ಹೊಕ್ಕೇವು ಅಂದ್ರೆ ನಾವು ತಯಾರಾಗಿಬಿಡ್ತೇವೆ ಸರ್. ಇದ್ದದ ಕೆಲಸ ಬಿಟ್ಟು ಕೇಸಿಂದ ಕೃಷಿ ಕಡೆ ಒಲವು ಇತ್ತಪ್ಪ ಅಂದ್ರೆ ನಾವು ಜಾಸ್ತಿ ಒಲವು ಕೊಡ್ತೇವೆ ಸರ್. ತುಂಬ ಸಂತೋಷ ಗುಲಾಳಪ್ಪ ಅವರೇ. ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮ ಈ ಸಾವಯವ ಕೃಷಿಯ ಅನುಭವನ ಕೇಳಿ ಅವರು ತಮ್ಮ ಸಲಹೆಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಹಾಂ, ಕೊಡ್ತೀನಿ ಸರ್. 9535-715-282. ಆತ್ಮೀರಿ, ಗೊಲ್ಲಾಳಪ್ಪ ಗಂಗಪ್ಪ ಜೋಗರವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9535-75-282 ಈ ನಂಬರ್ಗೆ ಕರೆ ಮಾಡಿ ಗೊಲ್ಲಾಳಪ್ಪ ಗಂಗಪ್ಪ ಜೋಗರವ್ರ ಜೊತೆ ಮಾತಾಡಿ ಅವರ ಕೃಷಿ ಅನುಭವವನ್ನು ತಾವು ಪಡ್ಕೋಬೋದು. ತುಂಬ ಸಂತೋಷ ಗೊಲ್ಲಾಳಪ್ಪ ಗಂಗಪ್ಪ ಜೋಗರವರೇ, ಇಲ್ಲಿ ತನಕ ನಮ್ಮ ಜೊತೆ ಈ ತಮ್ಮ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಕಿ ಗ್ರಾಮದ ಯುವ ಕೃಷಿಕರಾದ ಗೊಲ್ಲಾಳಪ್ಪ ಗಂಗಪ್ಪ ಜೋಗೂರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ರಾಯನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂಧನ, ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ, ಈ ದಿನ, ಈ ದಿನ, ಈ ದಿನ

ಸಣ್ಣ ಬಾಲ ತಾಯಿದಿಲ್ಲ ನಿನ್ನ ಮ್ಯಾಲ ಹಂಬಾಲ ಅದಕ್ಕಾಗಿ ಬೀಳಿಲ್ಲ ಮಲಿ ಹಾಲ ಪಾಟ್ಲಿ ತುಂಬಿ ಇಟ್ಟಾರೋ ಮಗ್ಗಲ ಸಿಪ್ತಿದ್ದಿ ರಾತ್ರಿ ಹಗಲ ಪಾಟ್ಲಿ ತುಂಬಿ ಇಟ್ಟಾರೋ ಮಗ್ಗಲ ಸಿಪ್ತಿದ್ದಿ ರಾತ್ರಿ ಹಗಲ ಕರೆ ನಡೆದವ್ರದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ತಗದಾರ ಹೆಸರಿತ್ತ ಸುಶೀಲ ನೀರ್ ಹಾಕಿ ಸುತ್ತಾರ ನಿನಗ ನೂಲ ನಿನಗ ಮಾಡಿ ಇಟ್ಟಾರ ಹುಡುಗ ಮೂಲ ಸತಿ ಪತಿ ಸೇರ್ಯಾರ ಮಾಲ ಯಾರ್ಯಾರ್ದ ಗರಜ ಇಲ್ಲ ಕರೆ ನಡೆದವ್ರದು ಕೋಲ ಹಾಲ ಬೆಂಬಲ ಕರೆ ನಡೆದವ್ರದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ನಾ ಎಷ್ಟಂತ ಹೇಳಲಿ ನಿನ್ನ ಲೀಲಾ ನೀ ತಗದಿದ್ಯಪ್ಪ ಒಂದು ಕಲಾ ನೀ ತಗದಿದ್ಯಪ್ಪ ಒಂದು ಕಲಾ ಅಣ್ಣ ತಮ್ರಿ ಕೊಳ್ಳಿಲ್ಲೋ ಪಾಲ ಸೆರೆ ಕುಡ್ದ ಸೇರಿದಿ ಹೋಟೆಲ ಅಣ್ಣ ತಮ್ರಿಗೆ ಕೊಳ್ಳಿಲ್ಲ ಪಾಲ ಸೆರೆ ಕುಡದ ಸೇರಿದಿ ಹೋಟೆಲ ಕರೆ ನಡೆದ ಒಂದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ಸತ್ಯ ನಡಿ ಅವ್ರದು ಕೋಲ ಹಾಲ ಸುಳ್ಳಿಗಿ ಲೋಕದ ಬೆಂಬಲ ಹುಡುಗ ಸಾಲ ಕುಂತ ಬಡ್ಕೊಂಡ ತಾನ ಗಲ್ಲ ಗಲ್ಲ ನಿನಗ ಬುದ್ಧಿನೇ ಭೇಟಿಯಾಗಲಿಲ್ಲ ಇದ್ದಿದ್ಯಾಯಿತು ಜನ್ಮ ನಿಷ್ಫಲ ಜನ್ಮ ಮಾಡಿಕೊಲಿಲ್ಲೋ ಸಫಲ ಇದ್ದದ್ದನಾಯ್ತ ನಿಷ್ಫಲ ಜನ್ಮ ಮಾಡಿಕೊಲಿಲ್ಲೋ ಸಫಲ ಕರೆ ನಡೆದ ಒಂದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ಸತ್ಯ ನಡೆದವ್ರದು ಕೋಲ ಹಾಲ ಸುಳ್ಳಿಗಿ ಲೋಕದ ಬೆಂಬಲ We'll be right back. ಹುಚ್ಚನಾದಿನಿ ಪಗಲ ನಿನ್ನ ರೂಪ ಮಾಡ್ಕೊಂಡಿ ಹುಡುಗ ಬದಲ ಸಂಸಾರ ಎಂಬುದು ಬಲು ದಿಗಿಲ ಮಾತ್ಮರು ತಿಳ್ಕೊಂಡ್ರು ಬೈಲಿಗಿ ಬೈಲ ಮಾತ್ಮರ್ ಇದಕ್ಕಂದ್ರು ಬೈಲಿಗಿ ಬೈಲ ಮಾರದ ಪದ ಪಡವಿಗಿ ಶೀಲ ಹಾಡಿ ಹೇಳ್ಯಾರಿ.